ತಳಿಗೆ ಇದೆ M35-1 ಅಂತ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ಬಿಳಿ ಜೋಳ ಅಂತ ಹೇಳಿ ಈಗ ರೈತರ ಈಗಾಗಲೇ ಬಿತ್ತಾ ಇದ್ದೀವಿ. ಅದಾದ ನಂತರ ಇದಕ್ಕಿಂತನೂ ಕೆಲವೊಂದು ಇಂಪ್ರೂವ್ಡ್ ಅಂತ ಹೇಳಿ ಸುಧಾರಿತ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತಹ GS-23 ಅಂತ ಹೇಳಿ, ಇದು ನಮ್ಮ ವಲಯ 2 ಮತ್ತು ವಲಯ 3 ಶಿಫಾರಸು ಮಾಡಲಾಗಿದೆ. GS-23 ಅಂತ ಇದು ಆಕರ್ಷಕವಾದಂತಹ ಹಳದಿ ಬಣ್ಣದ ಬೀಜಗಳಿರ್ತವೆ ಮತ್ತೆ ಇದು ಕಾಂಡಕೊಳೆ ರೋಗ, ಇದ್ದಿಲು ರೋಗ, ಈ ಎರಡೂ ರೋಗಕ್ಕೆ ಇದು ನಿರೋಧಕ ಶಕ್ತಿ ಹೊಂದಿದೆ. ಇದು GS-23 ಮತ್ತೆ ಇದಲ್ದೇನು ಇದು ರೊಟ್ಟಿ ಮತ್ತು ಕಿಚಡಿ ಮಾಡಲಿಕ್ಕೆ ಬಹಳ ಉಪಯುಕ್ತವಾದಂತ ತಳಿ ಅಂತ ಹೇಳಿ ನಮ್ಮ ಕೃಷಿ ವಿಷಯದಲ್ಲಿ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಅದಲ್ದೇನು ಇದು ಮತ್ತು ತುಕ್ಕು ರೋಗಕ್ಕೂ ಇದು ನಿರೋಧಕತೆಯನ್ನ ಹೊಂದಿದೆ. ಆದ್ರೆ ಇದಲ್ದೇನು ಕೆಲವೊಂದು ಮತ್ತೊಂದು ತಳಿ ಅಂದ್ರೆ DSV-6 ಅಂತ ಹೇಳಿ, ಇದು ಕೃಷಿ ವಿಷಯದಲ್ಲಿ ಧಾರವಾಡದಿಂದ ಬಿಡುಗಡೆ ಆದಂತ ತಳಿ. ಇದು ನಮ್ಮ ಭಾಗಕ್ಕೂ ಶಿಫಾರಸು ಮಾಡಿದ್ದಾರೆ. ಈ ತಳಿಯ ಅವಧಿನೂ ಕೂಡ 120-125 ಕಟಾವಿಗೆ ಬರ್ತದೆ. ಇದು ದ್ವಿ ಉಪಯೋಗಿ ತಳಿ ಅಂತ ಹೇಳ್ತೇವೆ ನಾವು, ಯಾಕಂದ್ರೆ ಇದನ್ನ ನಾವು ಕಾಳಾಗಿನೂ ಸೇವನೆ ಮಾಡಬಹುದು ಮತ್ತು ಮೇವಾಗಿನೂ ಬೆಳೆದು ನಾವು ದನಕರುಗಳಿಗೆ ಉಪಯೋಗ ಮಾಡಬಹುದು. ಈ ಎಲ್ಲಾ ತಳಿಗಳು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದಾವೆ. ಇವುಗಳನ್ನು ನಾವು ಉಪಯೋಗಿಸಿದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಮಳೆ ಆಶ್ರಿತದಲ್ಲೂ ಚೆನ್ನಾಗಿ ಇಳುವರಿ ಕೊಡುವಂತ ಈ ತಳಿಗಳಾಗಿವೆ. ಅಂದ್ರೆ ನೀವ್ ಹೇಳಿದಂಗೆ M-35-1 ಆಮೇಲೆ GS-23 DSV-R ಅಂತ ಹೇಳಿ ತಳಿಗಳು ಆಯ್ಕೆ ಮಾಡ್ಕೋಬಹುದು. ಆಯ್ಕೆ ಮಾಡ್ಕೋಬಹುದು. ಈ ನಮ್ಮ ಹಿಂಗಾರಿಯಲ್ಲಿ ಹೆಚ್ಚಾಗಿ ನಾವು M-35-1 ಮತ್ತು GS-23 ಶಿಫಾರಸು ಮಾಡ್ತೇವೆ. DSV-6 ಅಂದ್ರೆ ಈ ನಮ್ಮ ಭಾಗಕ್ಕಂದ್ರೆ ನೀರಾವರಿಯಲ್ಲಿ ಬೇಸಿಗೆಯಲ್ಲಿ ಇದು ಚೆನ್ನಾಗಿ ಇಳುವರಿ ಕೊಡ್ತದೆ. ಇನ್ನ ತಳಿಗಳ ಬಗ್ಗೆ ತಾವು ಹೇಳಿದ್ರಿ, ಈ ಬೀಜದ ಲಭ್ಯತೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಬೀಜಗಳು ಸಿಗ್ತಾವ ಅಂತಕ್ಕಂತ ವಿಚಾರವನ್ನು ತಿಳಿಸಿದ್ರೆ ರೈತರು ಅಲ್ಲಿ ಬೀಜವನ್ನು ಖರೀದಿ ಮಾಡಿ ಬಿತ್ತನೆಯನ್ನು ಮಾಡ್ಕೋಬಹುದು. ಇನ್ನ ಜೋಳ ಬೆಳೆಗೆ ಬಿತ್ತನೆಗೆ ಸೂಕ್ತವಾದಂತಹ ಸಮಯ ಯಾವ್ದಂತೀರಿ? ಈಗ ಸಾಮಾನ್ಯವಾಗಿ ನಾವು ಹಿಂಗಾರಿಯಲ್ಲೇ ಬಿತ್ತಬೇಕಾದರೆ September 2 ಅಂತ ಹೇಳ್ತೇವೆ ನಾವು. September 15 ಹಿಡಿದು October 1 ಅಂದ್ರೆ October 15 ನಾವು ಜೋಳವನ್ನು ಬಿತ್ತಬಹುದು. ಅದಾದ್ರಿಂದ ನಾವು ಬಿತ್ತನೆ ಸಮಯದಲ್ಲಿ ತೇವಾಂಶವನ್ನು ನೋಡಿಕೊಂಡು ಬಿತ್ತನೆ ಮಾಡಿದ್ರೆ ನಾವು ಹೆಚ್ಚಿನ ಸಸಿಗಳ ಸಂಖ್ಯೆನು ನಾವು ಕಾಪಾಡಿಕೊಂಡು ಇಳುವರಿಯನ್ನು ಚೆನ್ನಾಗಿ ತಗೋಬಹುದು. ಅದಕ್ಕಾಗಿ ನಾವು October 15 ನಂತರ ಬಿತ್ತಿದ್ರೆ ಇದಕ್ಕೆ ಕೀಟ ಮತ್ತು ರೋಗಗಳ ಬಾಧೆನೂ ಜಾಸ್ತಿ ಆಗ್ತದೆ. ಅದಕ್ಕೆ ಶಿಫಾರಸು ಸಮಯದಲ್ಲಿ ನಾವು ಜೋಳವನ್ನು ಬಿತ್ತನೆ ಮಾಡಬೇಕಾಗ್ತದೆ. ಮುಖ್ಯವಾಗಿ ಜೋಳ ಬೆಳೆಯ ಬೇಸಾಯಕ್ಕೆ ಬೇಕಾಗ್ತಕ್ಕಂತ ಸಾಮಗ್ರಿಗಳು, ಬೀಜ ಇರಬಹುದು, ಗೊಬ್ಬರ ಇರಬಹುದು, ಅಥವಾ ಬೀಜೋಪಚಾರ ರಾಸಾಯನಿಕಗಳಿರಬಹುದು, ಇಲ್ಲಿ ಏನ್ ಹೇಳ್ತೀರಿ ರೈತರಿಗೆ ಎಷ್ಟೆಷ್ಟು ಬಳಸಬೇಕಾಗತ್ತೆ? ಈಗ ಪ್ರತಿ ಎಕರೆಗೆ ನಾವು 3 kg ಅಂತ ಹೇಳಿ ಶಿಫಾರಸು ಮಾಡಿದ್ದೇವೆ. ಆದ್ರೆ ಕುಷ್ಕಿಯಲ್ಲಿ ನಾವು ಅಂದ್ರೆ 2.5 kg-3 kg ವರೆಗೆ ನಾವು ವಿಧವಾಗಿ ನಾವು ಹಿಂಗಾರಿಯಲ್ಲಿ ಬಿತ್ತಬಹುದು. ಅದೇ ಹಿಂಗಾರಿಯಲ್ಲಿ ನಾವು ಕೆಲವೊಂದು ನೀರಾವರಿಯಲ್ಲಿ ಬಿತ್ತಬೇಕಾದಾಗ ನಾವು 3 kg ಬೀಜವನ್ನು ಬಿತ್ತಬೇಕಾಗ್ತದೆ. ಅದಲ್ದೇನು ನಾವು ಕೆಲವೊಂದು ಜೈವಿಕ ಗೊಬ್ಬರಗಳಂತ ಹೇಳ್ತೇವೆ, ಅಜೋಸ್ಪಿರ್ಲಮ್ ಅನ್ನೋ ಜೈವಿಕ ಗೊಬ್ಬರವನ್ನು ನಾವು 200 g ಪ್ರತಿ ಎಕರೆ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಅದಲ್ದೇನು ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿ ರಾಸಾಯನಿಕವನ್ನು ಉಪಯೋಗಿಸಿ ಬರ ನಿರೋಧಕತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಪ್ರತಿ ಎಕರೆಗೆ 30 g ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ನಾವು ಉಪಯೋಗಿಸಬೇಕಾಗ್ತದೆ. ಮತ್ತೆ ಅದಲ್ದೇನೆ ನಾವು ಏನ್ ಮಾಡಬಹುದು, ಟ್ರೈಕೋಡ್ರಮಾ ಅಂತ ಹೇಳಿ ಶಿಲೀಂಧ್ರನಾಶಕ, ಇವು ಏನ್ ಮಾಡ್ತದೆ ಬೇರೆ ಕೊಳೆ ರೋಗ ಅದ ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಶಿಲೀಂಧ್ರನಾಶಕ ಆದ ಟ್ರೈಕೋಡ್ರಮಾ ಪ್ರತಿ ಎಕರೆಗೆ ನಾವು 12 g ಅಂತೆ ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 4-5 g ಅಂತ ಹೇಳಿ ನಾವು ಉಪಯೋಗ ಮಾಡಬೇಕಾಗ್ತದೆ. ಈ ಎಲ್ಲ ಪರಿಕರಗಳನ್ನ ನಾವು ಉಪಯೋಗಿಸಿ ಬಿತ್ತನೆ ಮಾಡಿದ್ದಲ್ಲಿ ಮತ್ತೆ ಇವಲ್ದೇನೆ ನಾವು ರಾಸಾಯನಿಕ ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ. ಪ್ರತಿ ಎಕರೆಗೆ ನಾವು ಸಾರಜನಕ 20 kg, ರಂಜಕ 10 kg, ಕುಷ್ಕಿಯಲ್ಲಿ ಪೊಟ್ಯಾಷಿಯನ್ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಮ್ಮ ಈಗ ಭಾಗದಲ್ಲಿ ಪೊಟ್ಯಾಷ್ ಪ್ರಮಾಣ ಕಪ್ಪು ಭೂಮಿಯಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೆ ಸಾರಜನಕ ರಂಜಕ 20 kg 10 kg ಆಗಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದೇವೆ. ಅದ್ರ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸತುವಿನ ಸಲ್ಫೇಟ್ ಅಂತ ಹೇಳ್ತೇವೆ, ಜಿಂಕ್ ಸಲ್ಫೇಟ್, ಅದು ಪ್ರತಿ ಎಕರೆಗೆ 6 kg ಹಾಗೆ ನಾವು ಉಪಯೋಗಿಸಿ ಬಿತ್ತನೆ ಮಾಡಿದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಜಿಂಕನ್ನು ಸಹ ಬಿತ್ತನೆ ಮಾಡುವಾಗ ಕೊಟ್ಟು ಬಿಡಬೇಕಂತ ಕೊಟ್ಟು ಬಿಡಬಹುದು. ಇನ್ನ ತಾವು ಈ ಪೋಷಕಾಂಶಗಳ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟೆಷ್ಟು ಗೊಬ್ಬರ ಕೊಡಬೇಕು ಅಂತಕ್ಕಂತ, ಈ ಬೀಜೋಪಚಾರದ ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನ ಹೇಳ್ತೀರಿ ಬೀಜೋಪಚಾರ ಮಾಡೋದ್ರ ಬಗ್ಗೆ? ಸಾಮಾನ್ಯವಾಗಿ ಬೀಜೋಪಚಾರ ಯಾಕೆ ಮಾಡಬೇಕಂದ್ರೆ ರೋಗ ಮತ್ತು ಕೀಟಗಳನ್ನು ತಡೆಗಟ್ಟಲಿಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಮುಂದೆ ಬಂದ ಹೆಚ್ಚಿನ ಖರ್ಚು ಆಗೋ ಬದಲಾಗಿ ನಾವು ಸ್ವಲ್ಪ ಖರ್ಚಿನಲ್ಲಿ ಮೊದಲೇಗಾಗಿ ನಾವು ಬೀಜೋಪಚಾರ ಮಾಡಿ ರೋಗ ಕೀಟಗಳನ್ನು ತಡೆಗಟ್ಟಬಹುದು. ಅದಲ್ದೇನು ಕೆಲವೊಂದು ಬರ ನಿರೋಧಕತೆ ಶಕ್ತಿ, ಈ ನಮ್ಮ ಬೆಳೆಗೆ ಬರ ನಿರೋಧಕತೆ ಶಕ್ತಿಯನ್ನು ಹೆಚ್ಚಿಸಲು ನಾವು ಕೆಲವೊಂದು ಬೀಜೋಪಚಾರ ಅಂದ್ರೆ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿದ್ವಿ ಸುಣ್ಣ, ಅದರಿಂದನೂ ಬೀಜೋಪಚಾರ ಮಾಡಬಹುದು. ಆಮೇಲೆ ಜೈವಿಕ ಗೊಬ್ಬರಗಳು,

ಖರ್ಚಿಲ್ಲಾರ್ದಂತ ಕೆಲವೊಂದು ಕ್ರಮಗಳಿರ್ತವೆ, ಅವುಗಳ ಬಗ್ಗೆ ಏನ್ ಹೇಳ್ತಾರೆ ರೈತರಿಗೆ? ಈ ಖರ್ಚಿಲ್ಲದ ಅಂದ್ರೆ ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರನ್ನ ನಾವು ಭೂಮಿಗೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಈತಿನ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತಿದೆ, ರಾಸಾಯನಿಕ ಯೂಸ್ ಮಾಡೋದ್ರಿಂದ ನಮ್ಮ ಇನ್ನೂ ಚೆನ್ನಾಗಿರ್ತದೆ, ಅದು ಚೆನ್ನಾಗಿ ದಪ್ಪ ಕಾಳು ಬೆಳೆದು ಇಳುವರಿ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾವು ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅಥವಾ ಕೊಡಬೇಕಾಗ್ತದೆ. ಮತ್ತೆ ಈಗ ಕೊಡಬೇಕಾದ್ರೆ ಬಿತ್ತೋಕ್ಕಿಂತ ಮೊದಲು ಅಂದ್ರೆ ಎರಡರಿಂದ ಮೂರು ವಾರಗಳ ಮೊದಲು ನಾವು ಭೂಮಿಗೆ ಹಾಕ್ಬೇಕಾಗ್ತದೆ. ಮತ್ತೆ ಅಧಿಕೃತವಾದಂತ ತಳಿಗಳನ್ನ ನಾವು ಶಿಫಾರಸು ಮಾಡಿದಂತ ತಳಿಗಳನ್ನೇ ಉಪಯೋಗ ಮಾಡಬೇಕು. ಮತ್ತು ನಾವು ಪ್ರತಿ ಎಕರೆಗೆ ಎಷ್ಟು ಶಿಫಾರಸು ಮಾಡಿದಂತ ಸಸಿಗಳ ಸಂಖ್ಯೆ ಅದನ್ನು ನಾವು ಕಾಪಾಡಬೇಕಾಗ್ತದೆ. ಮತ್ತು ಅದೇ ಸೂಕ್ತ ಸಮಯದಾಗಲಂದ್ರೆ ನಾವು ಬಿತ್ತನೆ ಸಮಯ ನೋಡಿಕೊಂಡು ಸೂಕ್ತ ಸಮಯದಲ್ಲಿ ಬಿತ್ತನೆ ನಾವು ಮಾಡಬೇಕು. ಮತ್ತು ಪಕ್ಕದಲ್ಲಿ ಬರುವ ಕವಲುಗಳನ್ನು 30 ದಿವಸಗಳಲ್ಲಿ ನಾವು ತೆಗೆದು ಎಡೆಕುಂಟೆ ಹೊಡೆದು ಮಣ್ಣು ಇರಿಸಬೇಕಾಗ್ತದೆ. ಮತ್ತು ಮೊಳಕೆ ಬರುವಾಗ ಬೆಳೆ ಹಂತದಲ್ಲಿ ತೆನೆ ಬರುವ ಮೊದಲು ಅಥವಾ ಕಾಳು ತುಂಬುವಾಗ ಕಂಪಲ್ಸರಿ ಆಗಿ ತಪ್ಪದೇ ನಾವು ನೀರು ಹಾಯಿಸಬೇಕಾಗ್ತದೆ. ತೇವಾಂಶ ಇಲ್ಲದಾಗ ನಾವು ಮೊಳಕೆ ಬರುವಾಗ ಬೆಳವಣಿಗೆ ಹಂತ ಇದ್ದಾಗ ಅಥವಾ ಕಾಳು ಕಟ್ಟಬೇಕಾದಾಗ ಈ ಸಂದಿಗ್ಧ ಹಂತಗಳಲ್ಲಿ ನಾವು ನೋಡಿಕೊಂಡು ನೀರನ್ನ ಕೊಡಬೇಕಾಗ್ತದೆ. ಓ, ಇವಿಷ್ಟು ರೈತರು ತಪ್ಪದೇ ಪಾಲನೆಯನ್ನ ಮಾಡಬೇಕು. ಒಳ್ಳೇದು ಡಾಕ್ಟರ್ ಆನಂದ್ ಅವರು, ನೀವು ಹೇಳಿದಂಗೆ ಹಿಂಗಾರು ಜೋಳವನ್ನ ಬೆಳೆಯುವಂತ ರೈತರು M35-1 ಒಂದು ತಳಿ ಇರ್ಬೋದು, GS-23 ತಳಿ ಇವುಗಳನ್ನು ಆಯ್ಕೆ ಮಾಡಿ ಬೇಸಾಯವನ್ನು ಮಾಡಲಿ. ಬೀಜೋಪಚಾರ ತಿಳಿದಿರ್ತಾವೆ, ಅಜೋಸ್ಪಿಲಮ್ 200 ಗ್ರಾಮ್ ಬೇಕಾಗತ್ತೆ ಮತ್ತು PSB 200 ಗ್ರಾಮ್ ಪ್ರತಿ ಎಕರೆಗೆ ಅಷ್ಟು ಒಂದು ಅಣುಜೀವಿಯಿಂದ ಉಪಚಾರವನ್ನು ಮಾಡಬೇಕು. ಟ್ರೈಕೋಡರ್ಮಾ 4 ಗ್ರಾಮ್ ಪ್ರತಿ KG ಬೀಜಕ್ಕೆ ಹಾಕಿ ಬೀಜೋಪಚಾರವನ್ನು ಮಾಡಲಿ. ಇನ್ನು ರೈತರು ನೀವು ಹೇಳಿದಂಗೆ ಟೈಮ್ ಸರಿಯಾಗಿ ಬಿತ್ತನೆ ಮಾಡೋದು ಭಾಳ ಮುಖ್ಯ, ತಳಿಗಳ ಆಯ್ಕೆ ಅಷ್ಟೇ ಮುಖ್ಯ ಇದೆ. ಇದುವರೆಗೆ ಈ ಒಂದು ವಿಚಾರವಾಗಿ ಹಿಂಗಾರು ಜೋಳದ ಬೇಸಾಯದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಹಿಂಗಾರು ಜೋಳದ ಸುಧಾರಿತ ಬೇಸಾಯದ ಕ್ರಮಗಳು ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಆನಂದ್ ಕಾಂಬ್ಳೆ ಅವರೊಡನೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಕಲ್ಮಲ ಗ್ರಾಮದ ರೈತರಾದ ಯಲ್ಲಪ್ಪ ಗಂಗರಾಯ ಅವರ ಕೃಷಿ ಅನುಭವಗಳನ್ನು. ಇವತ್ತಿನ ಕಿಸಾನ್ ವಾಣಿ ರೈತರು ಕಲ್ಮಲ ಗ್ರಾಮದ ಗಂಗರಾಯ್ ಯಲ್ಲಪ್ಪ ಅವರು. ಇವರು ಭಾಳಷ್ಟು ಅನುಭವ ಇರುವಂತಹ ರೈತರು, ಎತ್ತುಗಳನ್ನ ಇಟ್ಟುಕೊಂಡಿದ್ದಾರೆ. ಸುಮಾರು 30 ಎಕರೆ ಭೂಮಿ ಇದೆ. ಒಣಬೇಸದಲ್ಲಿ ಸತತವಾಗಿ ಪ್ರತಿ ವರ್ಷ ಹತ್ತಿಯನ್ನ ಬೆಳೀತಿದ್ದಾರೆ. ಈ ಕಲ್ಮಲ ಭಾಗಕ್ಕೆ ಬಂದರೆ ಈ ವರ್ಷ ವಿಶೇಷವಾಗಿ ಸಾಕಷ್ಟು ಹತ್ತಿಯನ್ನ ರೈತರು ಹಾಕಿದ್ದಾರೆ. ಹತ್ತಿ ಕ್ಷೇತ್ರ ಜಾಸ್ತಿ ಆಗಿದೆ, ತೊಗರಿ ಒಂದಿಷ್ಟು ಕಡಿಮೆ ಆಗಿದೆ ಈ ಭಾಗದಲ್ಲೆಲ್ಲ. ಗಂಗರಾಯ್ ಯಲ್ಲಪ್ಪರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಯಾಕಂದ್ರೆ ಇವರೊಬ್ಬರು ಆದರ್ಶ ರೈತರು ಅಂತ ಹೇಳ್ಬೋದು. ಸಾಕಷ್ಟು ಅನುಭವ ಇದೆ, ವಯಸ್ಸಾಗಿದೆ, ಆದರೂ ಸಹ ಭೂಮಿಯೊಳಗೆ ಕೆಲಸ ಮಾಡ್ತಾ ಎತ್ತುಗಳನ್ನಿಟ್ಕೊಂಡು ಒಕ್ಕಲುತನದಲ್ಲಿ ಲಾಭವನ್ನು ಪಡ್ಕೋತಿದ್ದಾರೆ. ಯಲ್ಲಪ್ಪವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ಹಂಚ್ಕೋತಾ ಇದ್ದಾರೆ. ಯಲ್ಲಪ್ಪವರೇ, ಒಕ್ಕಲುತನ ಮಾಡಾಕತ್ತಿ ಎಷ್ಟು ವರ್ಷ ಆಯ್ತು ನೀವು? ನಾನು ಇಲ್ಲಿಗೆ 25ನೇ ವರ್ಷ ಇದು. ಏನು ಶಾಲೆ ಅದು ಓದಿರಿ ಅವಾಗೆಲ್ಲ ನೀವು? ಇಲ್ಲರಿ, ಶಾಲೆ ಓದಿಲ್ಲ. ನಾವು ಯಾವತ್ತಿಗೆ ಒಕ್ಕಲುತನನೇ, ಇದೇ ಉದ್ಯೋಗನೇ. ಮನೆ ಗೊಬ್ಬರ ಹೊಡೆದು, ನೇಗಿಲು ಹೊಡೆದು, ಗಳೆ ಹೊಡೆದು, ಬಿತ್ತದು, ಬೀಜ ಇಡೋದು, ಸಾಲು ಹೊಡೆಯೋದು ಎಲ್ಲ ಗೊತ್ತು. ಎಷ್ಟು ವಯಸ್ಸು ನಿಮಗೆ ಈಗ ಅಂದಾಜು ಎಷ್ಟಾಗ್ಯದ ವಯಸ್ಸು? ಅಂದ್ರೆ 60. ಸಣ್ಣವರಿದ್ದಾಗಿಂದ ನಿಮ್ಮ ತಂದೆ ತಾಯಿ ನಿಮಗೆ ಒಕ್ಕಲುತನದ ಕಲಿಸ್ಕೊಟ್ರು? ಆದ್ರೂ ಹೇಳ್ತೇನ್ರಿ ಇವಾಗ ಒಂದು ಮಾತು, ನಾವು ಸರ್ಕಾರ ಗೊಬ್ಬರ ಹಾಕೋದು ಕಡಿಮೆ, ಕುರಿ ತರಿಸೋದು ಜಾಸ್ತಿ, ಮನೆ ಸಗಣಿ ಗೊಬ್ಬರ ಹೊಡೆಯೋದು ಜಾಸ್ತಿ, ಗಳೆವು ಇಷ್ಟು. ಅಂದ್ರೆ ನಿಮ್ಮ ತಂದೆಯವರು ಒಕ್ಕಲುತನ ಮಾಡಿದ್ರು, ಒಕ್ಕಲುತನ ಮುಂದುವರಿಸಿಕೊಂಡು ಹೊಂಟ್ರಿ ನೀವು? ಹೌದ್ರಿ. ತಂದೆಯವ್ರದ್ದು ಎಷ್ಟಿತ್ತು ಭೂಮಿ, ನೀವು ಎಷ್ಟು ಭೂಮಿ ಉಳಿಸಿಕೊಂಡಿರ ಅಥವಾ ಕಳೆದಿರ? ಅವ್ರದೇ ಆದ್ರಿ, ನನ್ನ ಕೈ ಮ್ಯಾಗ ಒಂದು 2 ಎಕರೆ ತಗೊಂಡಿವಿ. ಈ ಕಾಲದಾಗ ಏನ್ ತಗಂತ್ರಿ ಹೆಚ್ಚಿಗೆ ಆದ ರೇಟು? ಅವಾಗ ಎಷ್ಟು ಕೊಟ್ಟು ತಗೊಂಡ್ರಿ ಒಂದ್ ಎಕರೆ? ಅವಾಗ ಅವಾಗ ಅಂದ್ರೆ 62,000. ಒಣಗೀಗ ಸದ್ಯ ಎಷ್ಟು ಭೂಮಿ ಐತಿ ನಿಮ್ದು ಟೋಟಲ್ ಆಗಿ? ಟೋಟಲ್ ಹೇಳಿದ್ನಲ್ರಿ 30 ಎಕರೆ ಅಂತ. ಏನ್ ಹಾಕಿರಿ 30 ಎಕರೆದಲ್ಲಿ? ಏನೇನ್ ಹಾಕಿರಿ ಸದ್ಯ ಎಕರೆಗ? ಈಗ ಇದೊಂದು 10 ಎಕರೆ ಹತ್ತಿ, ಒಂದು 10 ಎಕರೆ ತೊಗರಿ, ಒಂದು 2 ಎಕರೆ ಮೆಣಸಿನ ಗಿಡ, ಉಳಿದದ್ದು ನಾಟು. ಈ ಸದ್ಯ ನಿಮ್ದು 30 ಎಕರೆದಲ್ಲಿ ಹತ್ತಿ ಇದೆ, ತೊಗರಿ ಇದೆ, ಮೆಣಸಿನಕಾಯಿ ಇದೆ ಮತ್ತು ಗದ್ದೆ ಇದೆ. ಇಷ್ಟೆಲ್ಲ ಬೆಳೆ, 4 ಬೆಳೆಗಳು. ಇದಿಷ್ಟು ಬೆಳೆ ನೋಡಿ. ಈಗ 30 ಎಕರೆ ಒಕ್ಕಲುತನ ಮಾಡ್ಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಎಷ್ಟು ಜನ ಮನೆಯಲ್ಲಿ ಕೆಲಸ ಮಾಡೋರದಿರಿ? ಎತ್ತು, ಟ್ರ್ಯಾಕ್ಟರ್ಸು ಏನಾರು ಇಟ್ಕೊಂಡ್ರೆ ಹೆಂಗೆ? ಟ್ರ್ಯಾಕ್ಟರ್ ಆದ್ರಿ. ಈಗ ನನ್ನ ಮಗ ಕೈ ಬಂದಾನ, ಅದನ್ನೇ ನೆಡ್ಸ್ಕೊಂಡು ಹೋತಾನ. ಮತ್ತೆ ನಾವು ಮನೇಲಿ ಕುಂದ್ರದೇನಂತ ಒಕ್ಕಲುತನ ಮಾಡ್ತ. ಟ್ರ್ಯಾಕ್ಟರ್ ತಗೊಂಡ್ ಎಷ್ಟು ವರ್ಷ ಆಯ್ತು? ಎಷ್ಟು, ಯಾವ ಟ್ರ್ಯಾಕ್ಟರ್ ತಗೊಂಡ್ರಿ? ಎಷ್ಟು ಬಿತ್ತು? 1 ವರ್ಷ. ಹೇಗೆ ಚೆನ್ನಾಗಿ ನಡೀತಾ ಇದೆ ಟ್ರ್ಯಾಕ್ಟರ್? ಕ್ಲಾಸ್ ನಡೆದ. ಹೆಂಗೆ? ಬ್ಯಾಂಕ್ ಸಾಲ ಮುಖಾಂತರ ತಗೊಂಡ್ರೆ ಸ್ವಂತ ದುಡ್ಡಿಂದ ತಗೊಂಡ್ರಿ? ಸ್ವಂತ ದುಡ್ಡು ಅಂದ್ರೆ ಬೇಡ ಅಂತಂದು ಅದು ಯಾವಾಗ ಫೈನಾನ್ಸ್ ಅಂತಂದು ಇದು ಮಾಡಿದ್ರಿ. ಆದ್ರೂ ನಾವು ಅವತ್ತೆ ಕಟ್ಟಕ್ಕೆ ರೆಡಿ ಇದ್ದೀವಿ, ಅವ್ರು ಬ್ಯಾಡರಿ ಅಂತಂದು ಇದು ಮಾಡ್ಕೊಂಡು ಹೋಗ್ಯಾರ. ಎಷ್ಟು ಬಿತ್ತು ಟ್ಯಾಕ್ಟರ್ಗೆ? 7,500 ಎಷ್ಟು ಬಿದ್ದದ್ರಿ? ಅಂದ್ರೆ ಸಾಮಾನು ಬೇರೆ ತಂದ್ಕೊಂಡಿವಿ. ಇಂಜಿನ್ಗೆ ಅಷ್ಟೇ ಬಟ್ಟೆ 7,00,000. ಟ್ರೈಲಿ ಮತ್ತು ಸಾಮಾನುಗಳು ಎಲ್ಲಾದು ಬೇರೆ ತಂದಿವಿ ರೀ. ಎಷ್ಟು? 1,50,000. ಟಿಲ್ಲರು, ಕೂರಿಗಿ, 5 ಮಡಿಕೆ, ಔಷಧ ಹೊಡೆಯೋದು ಟ್ಯಾಂಕರು, ಏನ್ರಿ ಓಸು ತಂದಿವಿ. ಎಲ್ಲ ಟ್ರ್ಯಾಕ್ಟರ್ ಜೊತೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಕತ್ತರಿ ಕುಂಟೆ ಎಲ್ಲ ಮತ್ತೆ ಅತ್ಕಟ್ಟಿಗೆ ದೊಬ್ಬೋದು ಬ್ಲೋರು ಓಸಾವ್ರಿ. ಟ್ರ್ಯಾಕ್ಟರ್ ತಗೊಂಡ್ಮೇಲೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗತ್ತದ? ಮೊದಲು ಹೆಂಗೆ ಪರಿಸ್ಥಿತಿ? ಒಟ್ಟು ನಮಗೆ ದಗದ ಅನುಕೂಲ ಆತವ್ರಿ. ಟೈಮ್ ಟೇಬಲ್ ಆತಾವ. ಇಷ್ಟಲ್ಲ, ಮನೆಯವರ ಹೊಡಿಯೋರು ಇರ್ಬೇಕು. ಮನೆ ಮಗನೇ ಹೊಡಿತೇನೆ ಅಂತಿವತ್ತು ನಲ್ರಿ. ಮತ್ತೆ ಟ್ರ್ಯಾಕ್ಟರ್ ಜೊತೆ ಎತ್ತುಗಳು ಇಟ್ಕೊಂಡಿರಿ? ಮತ್ತೆ ಎತ್ತುಗಳು ಇಂಥದ್ರಾಗ ಲಟಕನ ಕೊಲ್ಲೆ ಪಲ್ಲೆ ಮುರಿತೇವೆ. ಒಂದು ಸಣ್ಣ ಗಿಡ ಇರೋ ಕಾಲಕ್ಕೆ ಟ್ರ್ಯಾಕ್ಟರ್ ಹೊಡಿತದ. ಎತ್ತರ ಆದ್ಮ್ಯಾಗ ಎತ್ತುಗಳು. ಹತ್ತಿ ಹಾಕಿರಲ್ಲ, 10 ಎಕರೆ ಹತ್ತಿ ನೀವು ಇದರಲ್ಲಿ ಕುಂಟೆ ಎಷ್ಟು ಸಲ ಹೊಡಿತೀರಿ ಹತ್ತಿ ಒಳಗೆ? ಅದೇನ್ರಿ ಅನುಕೂಲ ಇದ್ದಂಗ ಚಲೋ ಬಂತು, ಒಂದು 6 ಹೊಡಿತೀವಿ. ಮತ್ತೆ ಇಲ್ಲ ಸ್ವಲ್ಪ ಕಸ ಗೀಸ ಬಂದ್ರೆ 7-8 ಸಲನೂ ಆಗ್ಬಹುದು. ಇಷ್ಟೇ ಅಂತ ಹೇಳಕ್ ಆಗಂಗಲ್ಲ. ಹತ್ತಿ ಗಿಡಕ್ಕೆ ಮಣ್ಣು ಏರ್ ಹಾಕುದಿಲ್ವಾ ನೀವು? ಹಂಗೆ ಸಾಲ ಹೊಡೆದಿರ್ತೀರಾ? ಪಟ್ಟಿ ಅದು ಹೊಡೆದಿಲ್ವಾ? ಇಲ್ರಿ, ನಾವು ಇಷ್ಟೇ ಸಾಲ ಬಿಟ್ಟೆ ಇದು ಮಾಡ್ತೀವಿ. ಮಣ್ಣನ್ನ ಏರ್ ಹಾಕೋದಿಲ್ಲ ಹತ್ತಿ ಗಿಡಕ್ಕೆ? ಇಲ್ಲ, ನೀರಾವರಿಗಾದ್ರೂ ಮಾಡ್ತೀವಿ. ಇಲ್ಲ ನೀರಾವರಿಗಾದ್ರೆ ಬೋದಿಗರ್ಸ್ಬೋದು. ಎಷ್ಟು ವರ್ಷದಿಂದ ಹತ್ತಿ ಬೆಳೆ ಹಾಕತ್ತೀರಿ? ಬಿಟಿ ಹತ್ತಿ? ಬಿಟಿ ಹತ್ತಿ ಅಂದ್ರೆ ಈಗ 4th ಐದನೇ ವರ್ಷ ಆಯ್ತ್ರಿ. ಮೊದಲು ನಾವು ಹಂಪಿ ಹತ್ತಿತ್ತಲ್ರಿ, ಹಂಪಿ ಹೋಯ್ತು. ಹಂಪಿಲಿದ್ದ DCH ಬಂತು. DCH ಆದ್ಮೇಲೆ 4x4 ಅಲ್ಲಿದ್ದ ನಮ್ಮದು ಇದು ಬಂದದ ನೋಡಿ. ಹೇಗೆ BT ಬಂದ್ಮೇಲೆ ನಿಮಗೆ ಒಳ್ಳೇದಾಗಿದೆಯಾ BT ಹತ್ತಿ? ಹೇಗೆ ಅನಿಸ್ತದೆ ನಿಮಗೆ? 3 ಏನು ಒಳ್ಳೇದ್ ಕಾಣ್ತದ್ರಿ. ಹೋದ ವರ್ಷಲಿದ್ದ ನಮಗೆ ಸ್ವಲ್ಪ ಹೊಡೆತ ಬಿಡಕೈತಿ. ಹೋದ ವರ್ಷ ಎಲ್ಲ ಮತ್ತೆ ಒಳ್ಳೆ ಧಾರಣಿ ಬಂತಲ್ಲ ಹತ್ತಿದು. ಧಾರಣಿ ಬಂದದ್ರಿ, ಯಾವಾಗ ಈ ಕಾಯಿಯಾಗ ಹುಳ ಬಿಡ್ತಾವ ಅದೇ ನಮಗೆ ಹೊಡೆತ ಬಿಡಕೈತಿ. ಅಂದ್ರೆ ಗುಲಾಬಿ ಕಾಯಿ ಕೊರಕ ಹುಳ, ಅದು ಕಾಯಿ ಒಳಗಾಗಿ ತೊಳಿ ಹೊಡೆಯಂಗಿಲ್ಲ. ಅದೇ ಬಂದದ ಇವಾಗ. ಹೋದ ವರ್ಷ ಎಷ್ಟು ತಕ್ಕೊಂಡ್ರೆ ಹತ್ತಿ 1 ಎಕರೆಗೆ? ಹೋದ ವರ್ಷ ಎಕರೆಗೆ 1 ಹೊಲ 12 ಬಂದದ್ರಿ. 15 ಬಂದದ, 16 ಲಾಸ್ಟ್. ರೇಟ್ ಒಳ್ಳೆ ರೇಟ್ ಸಿಕ್ತಲ್ಲ? ರೇಟ್ ಸಿಕ್ಕದ್ರಿ. ಎಷ್ಟು ಸಲ ಸಿಂಪರಣೆ ಮಾಡ್ತೀರಿ ಎಣ್ಣೆ ಹತ್ತಿಗೆ ಒಂದು ಬೆಳಿ ಬರ್ಬೇಕಾದ್ರೆ? ಟೈಮ್ ಹೇಳಕ್ ಬರೋದಲ್ರಿ. ಇಷ್ಟೇ ಸಲ ಹೊಡಿತೀವಿ ಅಂತಂದು ಈಗ 4 ಸಲ ನೋಡಿದ್ರು. ಇನ್ನ ಕಾಯಿ ಹೊಡೆದಲ್ಲ, ಏನಿಲ್ಲ. ಎಷ್ಟು ಸಲ ಅಂತ ನಾವ್ ಹೆಂಗ್ ಹೇಳಾಮ್? ಎಷ್ಟು ಅಂದಾಜ್ ಖರ್ಚು ಎಷ್ಟಾಗತ್ತೆ 1 ಎಕರೆ ಹತ್ತಿಗೆ? 1 ಎಕರೆ ಹತ್ತಿಗೆ ಅಂದ್ರೆ ಈಗ ಆ ಕಾಲದಾಗ ಒಂದು 15,000-16,000 ಬರ್ತತ್ರಿ. ಈಗ 30 ಮೇಲೆ ಬರ್ತದ. ಔಷಧ ತುಟ್ಟಿ, ಗೊಬ್ಬರ ತುಟ್ಟಿ, ಆಳು ತುಟ್ಟಿ. ಈಗ 300 ರೂಪಾಯಿಗೆ 1 ಎಣ್ಣೆ ಆಳು. ಈಗ ಯಾವುದೇ ಔಷಧ ತಗ 5,000 ಮೇಲೆ ಅದ. ಮತ್ತೀಗ ಎಷ್ಟಾದ್ರಿ? ಎಲ್ಲಪ್ಪ ಅವರ ಎತ್ತುಗಳನ್ನು ಇಟ್ಟಿರಿ, ಟ್ರ್ಯಾಕ್ಟರ್ನು ಇಟ್ಟಿರಿ, ಎಲ್ಲ ಹೊಲದ ಕೆಲಸಗಳನ್ನ ನೀವ ಮನೆಯವರ ಸ್ವಂತ ಮಾಡ್ಕೋತೀರ ಹೆಂಗೆಲ್ಲ? ಸ್ವಂತ ಅಂದ್ರೆ ಹೆಂಗಾತದ್ರಿ? ಈಗ ಯಾವಾಗನ ಕಸ ಗೆಸ ಬಿದ್ದಾಗ ಆಳುಗಳು ಇಡಬೇಕಾಗ್ತದ. ಸ್ವಂತ ನಾವು 4 ಎಷ್ಟೊತ್ತು ಮಾಡ್ತೀವಿ? 4 ಮಂದಿ ಹೊಲದಾಗ ಇರ್ತದೆ. ದಿವಸ ಹೊತ್ತೊಂಟ್ರ? ಹೊತ್ತೊಂಟ್ರಿ ಹೊಲದಾಗ ರೀ. ಮತ್ತ ಮಕ್ಕಳಿಗೆಲ್ಲ ಒಕ್ಕಲ್ತನ ಮಾಡಕ್ ಹಚ್ಚಿರ? ಸಾಲೆದು ಕಲಿಸಿರ? ಸಾಲೆ ಕಲಿಸಿವಿ. ಒಬ್ಬತ್ತ ಬೆಂಗಳೂರಾಗ ನೌಕರಿ ಮಾಡ್ತಾನೆ, ಇಂಜಿನಿಯರ್ ಸಿದ್ಲಿಂಗಪ್ಪ ಅಂಬತ್ತ. ಒಬ್ಬತ್ತ ಗಂಗಪ್ಪ ಅಂಬತ್ತ ಟ್ರ್ಯಾಕ್ಟರ್ ನಡೆಸ್ತಾನೆ. 12 ಕ್ಲಾಸ್ ಹೋಗಿದ್ದ ಸಾಕಪ್ಪ ಇಲ್ಲಿಗೆ ಅಂದ. ಹಂಗಾರ ಉದ್ರಿ ತಿರುಗಾಡ್ತಾನೆ ಅಂದ್ ಗಾಡಿ ಹಚ್ಚಿಬಿಟ್ರಿ. ಹೇಗೆ ಟ್ರ್ಯಾಕ್ಟರ್ ಚಲೋ ನಡೆಸ್ಕೊಂಡು ಹೊಂಟಿರಿ? ಚಲೋ ನಡ್ಸ್ಕೊಂಡು ಹೊಂಟಾನೆ. ಮತ್ತೆ ಹೆಂಗ್ ಟ್ರ್ಯಾಕ್ಟರ್ ಬಾಡಿಗೆ ಹೊಕ್ಕಿರಿ ಹೊಡಿಲಿಕ್ಕೆ? ಬಾಡಿಗೆ ಓದೋದ್ರಿ. ಮನೆ ಹೊಲ ಆಗೋಣ, ಮತ್ತೆ ಮನೇಲಿ ಕುಂದಿರ್ಸಿ ಮಾಡೋದೇನು? ಅದ್ರ ದುಡ್ಡು ತೆಗಿಬೇಕಲ್ಲ. ಹೆಂಗೆ ನಡ್ದಾವ ಬಾಡಿಗೆಗೆಲ್ಲ? ಒಂದೊಂದು ದಿವಸಕ್ಕೆ ಒಂದೊಂದು ಎಕರೆಗೆ ಅಥವಾ ತಾಸಿನ ಬಾಡಿಗೆ ಹೆಂಗ್ ನಡ್ದಾವ? ತಾಸಿನ ಲೆಕ್ಕ ಇಲ್ರಿ. ಇವಾಗ ಎಕರೆ ಲೆಕ್ಕ, ಈಗ ಎಣ್ಣೆ ಹೊಡಿಯಕ್ ಹೋದ್ರೆ 500 ರೂಪಾಯಿ ಕೊಡ್ತಾರೆ ಒಂದು ಟ್ಯಾಂಕರ್ಗೆ. ಇದು ಟಿಲ್ಲರ್ ಗಿಲ್ಲರ್ಗೆ ಹೋದ್ರೆ 600 ರೂಪಾಯಿ ತಾಸು. ಟಿಲ್ಲರು, ಮಡಿಕೆ, ಕುಂಟೆ ಅಂತವಕ್ಕ ಇವು ಮ್ಯಾಗಳ ಕೆಲಸ. ಎಣ್ಣೆ ಹೊಡೆವು ಇವು ಹತ್ತಲ್ದಾಳ ಕುಂಟೆ ಆದ್ರೆ 500 ರೂಪಾಯಿಗೆ ಎಕರೆ. ಹೇಗೆ ಅನಿಸ್ತದೆ ನಿಮಗೆ ಟ್ರ್ಯಾಕ್ಟರ್ ತೊಗೊಂಡ್ಮೇಲೆ ರೈತರಿಗೆ ಟ್ರ್ಯಾಕ್ಟರ್ ತೊಗೊಂಡು ನಡೆಸೋದು ಒಳ್ಳೇದಂತೀರಾ? ನಿಮ್ಮೂರಲ್ಲಿ ಟ್ರ್ಯಾಕ್ಟರ್ಗಳು ಎಷ್ಟಿದಾವ, ಹೆಂಗೆ ನಡೆಸ್ತಾ ಇದ್ದಾರೆ? ಏನಂದ್ರೆ ನಮ್ಮಲ್ಲಿ ಒಂದು 60 ಟ್ರ್ಯಾಕ್ಟರ್ ಅವ್ರಿ. ಟ್ರ್ಯಾಕ್ಟರ್ ಜಾಸ್ತಿ ಇದಾವ, ಎತ್ತು ಜಾಸ್ತಿ ಇದಾವ? ಎತ್ತುಗಳು ನಾವು, ಟ್ರ್ಯಾಕ್ಟರ್ ನಾವು, ಎಲ್ಲ ಹೊಸ ಅವ್ರಿ. ಕಲ್ಮಲದಲ್ಲಿ ಎತ್ತುಗಳು ಇಟ್ಟಾರಂದಂಗ ಎಲ್ಲ ರೈತರು ಅವ್ರಿ? ಭಾಳ ಅವ ಎತ್ತುಗಳು. ಈಗ ನಮ್ಮ ಏರಿಯಾದಾಗೆ ಒಂದು 50 ಜೊತೆ ಅವ. ನಮ್ಮ ಪೋತಪ್ಪ ಕಟ್ಟೆಯಲ್ಲಿ ಬಂದ್ರೆ ಎಲ್ಲ ನಿಮ್ಗೆ ಮಾಹಿತಿ ಆತಂದು. ಹೇಗೆ ಎತ್ತುಗಳು ಎಷ್ಟು ಬಿತ್ತು ನಿಮ್ದು? ನೀವು ತಗೊಂಡ್ ಎಷ್ಟು ವರ್ಷ ಆಯ್ತು ಎತ್ತುಗಳು? ನೀವು ತಗೊಂಡ್ 4 ವರ್ಷ ರೀ. 80,000. ಎಷ್ಟು ವರ್ಷ ಬರ್ತಾವ ಈಗ ಎತ್ತುಗಳು? ಇವು ಚಲೋ ಹೋರಿಗಳದಾವ? ಇನ್ನ ಒಂದು 6-7 ವರ್ಷ ಬರ್ತಾವ್ರಿ. 4 ಅಲ್ಲಿದ್ದು ತಂದೀವಿ ನಾವು. ನಾವು ತಿಪ್ಪಲು ಬಿದ್ದು ಹೂಡ್ಕೊಂಡು ಇವಾಗ ಸ್ವಲ್ಪ 100 ಪಟ್ಟಿಗೆ ಬಿದ್ದಾವ. ಹೇಗೆ ಎಲ್ಲ ಸಾಲ ಹಿಡಿದು ಚೆನ್ನಾಗಿ ಪಳಗಿದಾವ ಎತ್ತುಗಳಿಗೆ? ನೋಡಿದ್ರಲ್ರಿ ಆರಾಮ. ಈಗ ನೋಡ್ರಿ ಎಲ್ಲಪ್ಪ ಅವರೇ, ಈಗ ಕುಂಟಿ ಹೊಡೆಯಕತ್ತೀರಿ ನೀವು ಹತ್ತಿ ಒಳಗೆ, ಒಂದು ದಿವಸಕ್ಕೆ ಎಷ್ಟು ಎಕರೆ ಹೊಡಿತೀರಿ ಕುಂಟಿ? ಒಂದು ದಿವಸಕ್ಕೆ ನೋಡ್ರಿ, ಹೊಲ ಇವಾಗ ಗಟ್ಟಿಗೆ ಅದಲ್ರಿ, 2 ಎಕರೆ 2.5 ಎಕರೆ ಹೊಡಿತೀವಿ. ಮಿದುವಿದ್ರೆ 4 ತಾನು ಹೊಡಿಬಹುದು, ಇಲ್ಲ 3 ಎಕರೆ ಹೊಡಿಬಹುದು. ಯಾಕಂದ್ರೆ ಎತ್ತು ದಣ್ಕಂತಾವ, ಮೂಗ್ ಜಲ್ಮ ನೀರಾಡಿಸ್ತಾವ, ಮೇದಿರ್ತಾವಲ್ಲ ಮತ್ತೆ ಅಂದು 3 ಎಕರೆ ಅಂತ ಗ್ಯಾರಂಟಿ. ಹೇಗೆ ಎತ್ತುಗಳು ಮೇಯಿಸೋದು ಈಗ ಬಹಳಷ್ಟು ಮಂದಿ ಇಲ್ರಿ, ಅದಕ್ಕೊಂದು ಆಳ ಬೇಕು ಎತ್ತಿಗೆ, ಏನ್ ಮಾಡಿದ್ರು ಹಿಂಗಾಗಿ ತೆಗೆದು ಬಿಟ್ಟು ನಾವು ಅಂತ ಒಕ್ಕಲ್ತಾನ ಇಲ್ರಿ. ಮೊದಲು ಇವ ಟ್ರ್ಯಾಕ್ಟರ್ ಇದ್ವ, ಈಗ ನಿನ್ನೆ ಮನೆಯಲ್ಲಿದ್ದ ಟ್ರ್ಯಾಕ್ಟರ್ ಇವೆಲ್ಲ ಕಂಪ್ಯೂಟರ್ ಬಂದವು. ಮೊದಲು ಏನಿತ್ತು ಮತ್ತೆ ನಾ ಸಣ್ಣವನಿದ್ದಾಗಲಿದ್ದ ಇದೇ ಹೊಲಕ್ಕೆ ಮಣ್ಣಿನ ಬಿಂದಿಗೆ ನೀರು ಹೊತ್ಕೊಂಡು ಸಾಮಾನು ಹೊತ್ಕೊಂಡು ಬಂದು ಕುಂಟೆ ಹೊಡಿತಿದ್ವಿ. ಈಗ ಡಬ್ಬೆ ಆಗ್ಯಾವ, ಅವಾಗೆಲ್ಲ ಹೆಗಲಿಗೆ ಹಾಕೊಂಡು ಹಾಕಿರು ಹೊಡೆದೋಯ್ತಿದ್ವು. ಅವಾಗ ಈಗ ಮತ್ತೆ ಅದೇ ನೋಡ್ರಿ, ಏನ್ ಬದಲಾವಣೆ ನೋಡ್ರಿ ನಿಮ್ದು ಸಣ್ಣವರಿದ್ದಾಗಿಂದ ಒಕ್ಕಲ್ತನ ಈಗಿನ ನೋಡ್ರಿ, ನಿಮ್ಗೆ ಏನ್ ಅನ್ಸಕತ್ತದ? ಏನ್ರಿ ಈಗ ಮಕ್ಕಳ ಕೈಗೆ ಬಂದ್ರೆ ನಾವು ಮನೇಲಿರಬದಲು ಇವತ್ತು ಗೊಬ್ಬರ ಪೊಬ್ಬರ ಹಾಕಕ್ ಹೋಗ್ಯಾರ, ಅದ್ರ ಸಲುವಾಗಿ ನಾನು ಕುಂಟಿ ಹೊಡಿಯಕ್ಕೆ. ಮನೆಯಲ್ಲಿ ದನಗಳು ಅವ್ರಿ, ಒಂದು 4 ಎಮ್ಮೆ ಅವ, 2 ಆಕಳ ಅವ, ಅವಕ್ಕೆ ಮೇವು ಹಾಕಿ ಅಂತ ನೀರು ಕುಡಿಸಿ ಅಂತ. ಈ ವಯಸ್ಸಿನಲ್ಲಿ ಆದ್ರೆ ನೋಡ್ರಿ ಹೊಲದಾಗ ನಾವು ಒಂದು ಬೋರ್ ಹಾಕಿವಿ, ಶೆಡ್ ಹೊಡೆದ್ವಿ, ಅಲ್ಲೇ ಬಣ್ಣವಿ ಗಿಣಿವಿ ಆದ ಅಲ್ಲೇ ಇರ್ತೀನಿ ಹೊಲದ ಮುಂದೆ. ರಾತ್ರಿ ಹೊಲದಾಗ ಇರ್ತೀರಿ? ರಾತ್ರಿ ಹೊಲದಾಗ ರೀ, ಊಟ ಮಾಡೋದು ಸೀದಾ ಹೊಲಕ್ಕೆ ಹೋಗೋದು, ಅಲ್ಲೇ ಊರ ಹತ್ರ ಅದ. ದನಗಳು ಮಾಡಿ ಎಷ್ಟು ವರ್ಷ ಆತಿಗೆ ಎಮ್ಮೆಗಳನ್ನೋದು? ಮೊದಲಿದ್ದವ್ರು ನಮ್ಗೆ ಹಾಲು ಏನು ಇಲ್ಲದ್ರೆ ನಡೆಯಂಗಿಲ್ಲ. ಹಾಲು ಮೊಸರು ತುಪ್ಪ ಮನೆಯಾಗ ಚಿಕ್ಕರಿಗೆ ಎಲ್ಲ ಒಟ್ಟು ಮಜ್ಜಿಗೆ ಪಲ್ಲೆ ಉಂಡ್ರೆ ಎಷ್ಟೊತ್ತು ಉಣ್ತೀವಿ? ಹೈನಿದ್ರೆ ಊಟ ಮಜ್ಜಿಗೆ ಮೊಸರು ಹಾಲು ಕಾರ್ ಬರ್ತದಲ್ರಿ. ಏನು ಹಾಲು ಅದು ಎಷ್ಟೆಷ್ಟು ಮಾರ್ತಾರೆ ಮತ್ತೆ? ಇಲ್ರಿ ಒಂದು ಒಂದು ಎಮ್ಮೆ ಕೊಡ್ತದ್ರಿ ಈಗ ಸದ್ಯ ಒಂದು 2.5 ಲೀಟರ್ ಕೊಡ್ತದ. ಮುಂಜಾನೆ ಅವೆಲ್ಲ ಚಾಕ ಪಾಕ ಚಿಕ್ಕರಿಗೆ ಆತವ, ರಾತ್ರಿ ಸ್ವಲ್ಪ ಎಪ್ಪ ಹಾಕಿದ್ರು ಮುಂಜಾನೆ ಮಜ್ಜಿಗೆ ಆತ. ಮನೆಯಲ್ಲಿ ಎಷ್ಟು ಜನ ಮೊಮ್ಮಕ್ಕಳು ಮತ್ತೆ ಏನು ಮೊಮ್ಮಕ್ಕಳಿಗೆ ಅದು ಏನು ಹಚ್ಚಿರಿ ಕೆಲಸ? ಮೊಮ್ಮಕ್ಕಳು ಇನ್ನೂ ಸಣ್ಣವ ಅವ್ರು ಓದ್ತಾವ. ಹೀಗೆ ನಿಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಾ ಇದ್ರು, ನಿಮ್ಮ ಒಕ್ಕಲ್ತನಕ್ಕೆ ಏನು ಪರ್ಕನಕತ್ತದ? ಅವಾಗ ಏನು ಬೆಳೀತಿದ್ರು? ಈಗ ಕಾಲದಾಗ ಉಪವಾಸ ವನವಾಸ ಬಿದ್ದರು, ಈ ಕಾಲದಾಗ ಉಪವಾಸ ವನವಾಸ ಇಲ್ಲ ಇದ್ದಿದ್ದು ಹೇಳ್ತು ನಾನು. ಅವಾಗ ನವಣೆ ಬೆಳೆದ್ವಿ, ಚಜ್ಜೆ ಬೆಳೆದ್ವಿ, ಓಸು ಮಾಡಿದ್ವಿ. ಈಗ ಅಂದರೆ ಈಗ ಎಲ್ಲಿ ಅವ ನವಣೆ ಚಜ್ಜೆ ಸಿಗೋದಲ್ಲ. ಚಜ್ಜೆ ಸಿಗಬಹುದು, ನವಣೆದು ಯಾಕೆ ಹೋಗ್ಬಿಡ್ತು ಈಗ ಕೇಳರಿಲ್ಲ ಅಲ್ರಿ. ಅವು ಮಾರ್ಕೆಟ್ ಇಲ್ಲಲ್ಲ, ಅವ್ರನ್ನ ಬೆಳಿತೀವಿ ಬಿಡು, ತಗೊಂಬರ್ರಿ ಯಾರು ಅವ್ರು. ಅಲ್ಲ ನೀವು ಬೆಳೆದ್ರೆ ನಾವು ಉಂತೀರ ನವಣೆಯನ್ನ ಉಂತೀರಿ ಈಗ ಉಣ್ತೀವಿ. ಹೋ ಯಾಕಂದ್ರೆ ಈಗ ಅಣ್ಣ ಉಣ್ಣಕತ್ತಿ ನಮ್ದು ಸೆಟ್ ಆಗಿಬಿಟ್ಟಿವಿ ಅನ್ನಕ್ಕೆ ನಾವು ಅಕ್ಕಿ ಅನ್ನಕ್ಕೆ. ಈಗ ಆದ್ರೂ ನಮ್ಮ ಮನೆಗೆ ವಾರದಾಗ ಜೋಳದ ಬಾನ ಕಟಲ್ ಮಾಡ್ತಾರ್ರಿ, ಒಂದು ಬೇರೆ ನಮಗೆ ಎಂಬಲ್ ಕೊಡಬೇಕಲ್ಲ ಮನೆಯಾಗ. ಹ್ಮ್ ಜೋಳನು ದಿವಸ ಉಪಯೋಗ ಮಾಡ್ತಿರ್ತ ರೊಟ್ಟಿದು? ರೊಟ್ಟಿಲ್ದ ಊಟನೇ ಇಲ್ರಿ ಈಗ. ಊಟ ಮಾಡಿ ಅಲ್ಲಿ ಸಿಗಾಕಿ ನೋಡ್ರಿ, ಊಟ ಮಾಡಂಗಿದ್ರ ಮಾಡ್ರಿ. ರೊಟ್ಟಿ ನುಚ್ಚು ಯಾವತ್ತು ಇರ್ಬೇಕು ಮನೆಯಾಗ? ಆದ್ರಿ ರೊಟ್ಟಿ ಮೆಣಸಿನಕಾಯಿ ಓಟ್ ಭತ್ತ ಮನೆದೇ, ಹಾಲು ಮೊಸರು ಮನೆದೇ. ಏನಂದ್ರೆ ಇವೆ ಸೊಬ್ಬು ಇಂಥವೆಲ್ಲ ಹೊರಗಡೆ ತರ್ಬೇಕು ನೋಡ್ರಿ. ಹೇಗೆ ನೋಡ್ರಿ, 10 ಎಕರೆ ಮೆಣಸಿನಕಾಯಿ ಹಾಕಿರಿ, ಮೆಣಸಿನಕಾಯಿ ಇಳುವರಿ ಎಷ್ಟು ತಗೋತಿರ್ತಾವ ಒಂದ್ ಎಕರೆಗೆ? ಒಂದ್ ಎಕರೆಗೆ ನೋಡ್ರಿ ನಮ್ದು ಅಂದಾಜ್ ಚಲೋ ಬಂದ್ರೆ 20 ಕ್ವಿಂಟಲ್ ಬರ್ತದ, ಇಲ್ಲದ್ರೆ 15-16 ಬರ್ತಾವ. ಹಂಗ ರೋಗ ಈಗ ಬಂತಂದ್ರೆ ಕಡಿಮೆ ಆಗ್ಬಿಡ್ತದ, ಚಲೋ ಕಾಲ ರೆಡಿ ಆಯ್ತು ಅಂದ್ರೆ 20 ತನಕ ಬರ್ತದೆ. ನೆಲ್ಲು ಎಷ್ಟು ತಕೋತೀರಿ ಒಂದ್ ಎಕರೆ? 30-40 ರವರೆಗೆ. ಹೇಗೆ ನೆಲ್ಲನ್ನ ನೀವು ಅಕ್ಕಿ ಮಾಡ್ತಿರೋ ಅಥವಾ ಮಾರಿಬಿಡ್ತೀರ? ನಮಗೆ ಬೇಕಿದ್ದ ಇಟ್ಕೊಂತೀವ್ರಿ, ಉಳಿದು ಮಾರಿಬಿಡ್ತೀವಿ. ರೇಟ್ ಹೆಂಗ ಅನ್ಸಕತ್ತದ ನೆಲ್ಲಿಂದ ವರ್ಷ ವರ್ಷ ನಿಮಗೆ? ರೇಟ್ ಈ ವರ್ಷ ಎಲ್ಲಾದ್ರೆ ಬರೀ 1100-1200 ಅದ. ಹೇಗೆ ಬರ್ಬೇಕು ರೇಟ್? ಒಂದು ಚೀಲಕ್ಕೆ ಎಷ್ಟು ಸಿಗ್ಬೇಕು ನಿಮಗೆ? ನಮಗೆ ಚೀಲಕ್ಕೆ 2000 ಸಿಕ್ಕರೆ ಲಾಭ ಆಗ್ತದ್ರಿ ನೆಲ್ಲಿನಾಗ, ಇಲ್ಲದ್ರೆ ಏನು ಕವಳಿ ಹುಲ್ಲ ನಮಗೆ ಉಳಿಯೋದು. ಹುಲ್ಲು ಸಂರಕ್ಷಣೆ ಮಾಡಿ ಇಟ್ಕೋತಾರೆ ದನಗಳಿಗೆ? ಮತ್ತೆ ಇಲ್ಲದ ದನಗಳಿಗೆ ಏನು ಮೆಸಮ್ ರೀ? ಸೊಪ್ಪೆ ಅದು ಹೆಂಗೆ ಮಾಡ್ತಾರೆ? ದನಕ್ಕೆ ಸೊಪ್ಪೆ ಸಿಗೋದಿಲ್ವಾ ಇಲ್ಲಿ? ಮಣಿವೆ ಹಾಕ್ತೀವಿ. ನೀವು ಏನು ಬಿಜಾಪುರ ಜೋಳನ? ಇಲ್ರಿ ಒಮ್ಮ ಏ ನಂಬರ್ ಜೋಳ ಹಾಕೋದಲ್ರಿ ಮಾನದಂಡಿ. ಅದೇ ಜೋಳ ಉಪಯೋಗ ಮಾಡ್ತೀರಿ ಮನೆ ತಿನ್ನಾಕ? ಹೈಬ್ರಿಡ್ ಜೋಳ ಹಾಕ್ತಿವಿ, ಹಾಕಿದ್ರು ಆ ಕಡೆ ಮಾರಾಟ ಮಾಡಿಬಿಡ್ತು. ಒಟ್ಟಾರೆ ಒಕ್ಕಲ್ತನ ಚಲೋ ಮಾಡಾಕತ್ತೀರಿ, ಮುಂದೆ ಮಕ್ಕಳಿಗೂ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ಕೊಳ್ಳಿಕ್ ಹೋಗ್ಲಿಕ್ಕೆ ಟ್ರೈನಿಂಗು ಕೊಡಾಕತ್ತೀರಿ, ಮುಂದೇನು ಆಲೋಚನೆಗಳದವ್ರಿ ಎಲ್ಲಪ್ಪರು ಇನ್ನೂ ಏನು ಮಾಡಬೇಕು ಅಂತಕ್ಕಂಥದ್ದು? ಏನು ಆಲೋಚನೆ ಇಲ್ರಿ, ಮಕ್ಕಳ ಕೈ ಮ್ಯಾಗ ಬಿಡಾಕತ್ತೀವಿ ನೋಡು. ಈಗ ಎಲ್ಲ ಲಗ್ನ ಮಾಡಿವಿ, ಮುಹೂರ್ತ ಮಾಡಿವಿ, ಏನೆಲ್ಲ ಉಣೋದು ತಿರುಗಾಡೋದು. ಮಕ್ಕಳು ಮತ್ತೆ ನಿಮಗೇನು ಕೆಲಸಕ್ಕೆ ಅವು ಇವು ಮಾಡಂತ ಏನು ಹೊಲಕ್ಕದು ಬಂದ್ರೆ ಬೈದಿಲ್ಲ ಯಾಕೆ ಬರ್ತೀಯಪ್ಪ ಹೊಲಕ್ಕಂತ? ಅನ್ನೋದಲ್ರಿ. ಮನ್ಯಾಗ ಆರಾಮಿರಪ್ಪ, ಯಾಕೆ ಹೊಲಕ್ಕೆ ಬಂದು ಬಿಸಿಲಾಗ ಅಡ್ಡಾಡ್ತಿ ಅಂತೇಳಿ? ಏ ಅನ್ನೋದಲ್ರಿ. ಆದ್ರೆ ನೀವು ಮನ್ಯಾಗ ಕುಂದ್ರಾಕ ಆಗಲ್ಲ ನಿಮಗೆ? ನಾವು ಮೊದಲಿದ್ದ ಹೊರಗೆ ಇದ್ದವರು ಮನ್ಯಾಗ ಕುಂದ್ರದ ಎಷ್ಟೊತ್ತು ಕುಂದಿರ್ತೀರಿ? ಹೇಗೆ ಮತ್ತೆ ಒಕ್ಕಲ್ತನದ ಮೇಲೆ ಏನೇನು ಅಭಿವೃದ್ಧಿ ಮಾಡ್ಕೊಂಡ್ರೆ, ಏನೇನು ಚಲೋ ಮಾಡ್ಕೊಂಡ್ರೆ ಒಕ್ಕಲ್ತನದ ಮೇಲೆ ಏನೇನು ಮಾಡಿದ್ರೆ ಹೇಳ್ರಲ್ಲ ಸ್ವಲ್ಪ. ಒಕ್ಕಲ್ತನದ ಮ್ಯಾಗ ಏನ್ ಮಾಡ್ತೀವ್ರಿ? ಇವೆ ಅಲ್ಲ ಮತ್ತೆ ಇವೆ ಬೆಳೆ ಬಿತ್ತು, ಮಕ್ಕಳ ಮದುವೆ ಮುಂಜಿ ಮಾಡಿದ್ರಿ, ಮನೆ ಹಾಕ್ಸೋದು, ಕಾರ್ ಎಲ್ಲಿ ಎಲ್ಲ ಕಾರ್ ಗೀರ್ ನಮಗೆ ಬೇಕಾಗಿಲ್ಲ. ಅವ್ರು ದೊಡ್ಡ ಶ್ರೀಮಂತರು ಕಾರಿನಾಗ ತಿರುಗಾಡಕ್ ಹೋದ್ರೆ ಇಲ್ಲಿ ಓಸ್ ಕೆಟ್ಟು ಹೋತಾವ ನೋಡಿ. ಅವ್ರ ಅಂದ್ರೆ ಗಳಿಸಿರ್ತಾರ. ಇಷ್ಟೆಲ್ಲ ಬರ್ತದ ಏನ್ ಮಾಡ್ತಿರಿ ರೊಕ್ಕ? ಇಷ್ಟೆಲ್ಲ ಬರ್ತಲ್ಲ ಲಗ್ನ ಮುಹೂರ್ತ ಇವೆಲ್ಲ ದಿನ ಗೊಬ್ಬರ ತಂದಿದ್ದು ಆಳಿಂದು ಎಲಿ ಹೋತದ ಮತ್ತೆ ಅಂದ್ರೆ ಯಾವಾಗನು ಒಂದ್ ತೊಲೆ ಎರಡ್ ತೊಲೆ ಬಂಗಾರ ತಂದ್ರೆ ಮತ್ತೆ ಸ್ವಸ್ತ್ರೀಗೆ ಬಸ್ತ್ರೀಗೆ ಬೇಕಲ್ಲ. ಮತ್ ನಿಮ್ಗಂದ್ರೆ ನೌಕರಿ ಜಗ್ಗಿ ಆದ್ರೆ ಆರಾಮ್ ಮಾಡ್ತಾರೆ ನೀವು ನೋಡ್ರಿ. ಎಲ್ಲಪ್ಪ ಅವ್ರೆ ಅವ್ರವ್ರದ್ದು ಅವ್ರವ್ರ ಹಿಂದಿರ್ತಾವೆ, ಎಲ್ಲರಿಗೂ ಕಷ್ಟಗಳು, ನಿಮ್ಮದು ನಿಮ್ಮಿಂದ ಕಷ್ಟಗಳು, ನಮ್ಮ ನಮಗೆ ಕಷ್ಟಗಳು ಎಲ್ಲರೂ ಇರ್ತಾವೆ. ಆದರೆ ರೈತರಂತ ಕಷ್ಟ ಭಾಳ ಕಷ್ಟ ಇದೆ. ಒಂದು ವರ್ಷಕ್ಕೆ ಲಾಭ ಆಯಿತು ದೇವ್ರನ್ನ ನೆನೆಸ್ತೀವಿ, ಇಲ್ಲದ್ರೆ ಮತ್ತೆ ತಿರುಗಿ ವರ್ಷತನೂ ನಾವು ಕಷ್ಟ ಪಡ್ತೀವಿ. ನೀನು ತಿಂಗಳಿಗೊಂದು ಕಣ ಮಾಡ್ತಿದ್ದಿ, ತಿಂಗಳಿಗೆ ಪಗಾರ ತಗೋತಿರ್ತೀವಿ, ತಿಂಗಳ ಬರ್ತದೆ ನಿನಗೆ, ತಿಂಗಳಿಗೊಂದು ಕಣ. ಈಗ ನೌಕರಿ ಮಾಡೋರ್ದು ಏನಂತಂದ್ರೆ ಮಳೆನೂ ಇಲ್ಲ ಬೆಳೆನೂ ಇಲ್ಲ ಅಂತಂದ್ರೆ ತಿಂಗಳ ಪಗಾರ ನಿಕ್ಕಿಲ್ಲ, ಮಳೆ ಇಲ್ಲ ಚಳಿ ಇಲ್ಲ, ನಮಗೆ ಗಾಳಿ ಬೇಕು ಮಳೆ ಬೇಕು. ಈಗ ನೋಡು ಮಳೆ ಇಲ್ಲ ಅಂತ ದೇವ್ರನ್ನ ಕೇಳ್ತೀವಿ. ಎಲ್ಲಪ್ಪ ಅವ್ರೆ ಒಟ್ಟಾರೆ ನಿಮಗೆ ಒಕ್ಕಲ್ತನದಿಂದ ನೆಮ್ಮದಿ ಸುಖ ಶಾಂತಿ ಸಿಕ್ಕದ ಹೆಂಗೆ? ಇದೇ ಸಾಕ್ರಿ, ಒಕ್ಕಲ್ತಾನೇ ನಮಗ್ ಚಂದ ನೋಡ್. ನಾನು ಪೂರ್ತಿ ಸಾಫ್ಟ್ವೇರ್ ದ ಮಗ ಒಬ್ಬವ, ರೊಕ್ಕ ಮತ್ತೆ ಎಲ್ಲಾರು ರೊಕ್ಕ, ಈ ರೊಕ್ಕ ಬಾಳ ಬರ್ತದ ರೊಕ್ಕ ನಿಮಗೆ? ರೊಕ್ಕ ಬಾಳ ಬಂದ್ರೆ ಇನ್ನ ಅಲ್ಲಿ ಹೋದರ್ಸ ಓಟ್ ಮನೆ ಬಿದ್ದೋಗಿತ್ತು ಮಳೆಗೆ, ಈಗ ಅದನ್ನ ಕಟ್ಸ್ಬೇಕು. ಒಂದಿಲ್ಲೊಂದು ರೈತರಿಗೆ ಖರ್ಚುಗಳು ಬರ್ತಿರ್ತಾವೆ ವರ್ಷ ವರ್ಷ ನೋಡ್ರಿ. ಇದ್ರಾಗ ಸುಸ್ತಿ ಜಡ್ ಒಮ್ಮೆ ಲುಕ್ಷಾನ ಆಗ್ಬಿಡ್ತ, ಏನೋ ಮಳೆ ಹಾಕತ್ತ, ದೊಡ್ಡ ಮಳೆ ಆಗಿ ಎಲ್ಲ ನೀರಾಗ ನಿಂತು ಕೊಳತ ಹೋಗ್ಬಿಡ್ತಾವ. ಈಗ ನಾಲ್ಕು ವರ್ಷ ಮುಂದೆ ನೆರೆವಳೆ ಬಂದು ಎಷ್ಟು ಲುಕ್ಸಾನ ಆಯ್ತ್ರಿ. ಮೂರು ವರ್ಷ ಕಷ್ಟಪಟ್ಟಿವಿ ನಾವು, ಒಂದ್ ವರ್ಷ ರೈತ ಹಾಳಾಗ್ಬಿಟ್ಟಂದ್ರೆ ಮೂರು ಸುದ ಓಸ್ ಒಡ್ಡುಗಳು ಕಿತ್ಕೊಂಡು ಹೋಗಿ ಅವು ಮತ್ತೆ ಒಡ್ಡಾಕ ನಾವು ಎರಡು ವರ್ಷ ತಿಪ್ಪಲು ಬಿದ್ದಿವಿ. ಅವು ಮತ್ತೆ ಲೇವಲಿಗೆ ತರಕ ಒಲ್ಲ ಒಟ್ಟಾರೆ ಕಷ್ಟ ಇದೆ. ಯಾರು ಸ್ವಂತ ಬಾಳ ಕಷ್ಟಪಟ್ಟು ಮಾಡ್ತಾರ ಸ್ವಲ್ಪ ಉಳಿತದ, ಆಳ ಮೇಲೆ ಕೂಲಿ ಮೇಲೆ ಮಾಡಿಸೋರಿಗಂತೂ ಏನು ಲಾಸ್ ಅದ. ದೈವರಿ ಎತ್ತುಗಳು ಏನೇನು ಹಾಕ್ತೀರಿ? ಚಲೋ ಎತ್ತುಗಳು ಇಟ್ಟಿರಲ್ಲ ಮೇಸಾಕ ಎತ್ತುಗಳಿಗೆ ನೋಡ್ರಿ, ಕವಳೆ ಹುಲ್ಲು, ಬಿಳಿಜಾಳ ಸೊಪ್ಪೆ, ಉಳ್ಳಿ ನುಚ್ಚು, ಹತ್ತಿಕಾಳು. ಇದು ಈಗ ಕವಳೆ ಜಿನ್ ಮಾಡಿಸಿದ್ದು ಒಟ್ಟು. ದಿವಸ ನೋಡ್ರಿ ಎತ್ತಿನ ಪ್ರಕಾರ, ದೊಡ್ಡ ಎತ್ತಿದ್ರೆ ಸೇರ್ ಹಾಕ್ಬೋದು, ಮೂರ್ಗಿದ್ನ ಹಾಕ್ಬೋದು, ಇಲ್ಲದ್ರೆ ಗಿದ್ದನ ಹಾಕ್ಬೋದು ಸಣ್ಣ ಇದ್ರೆ. ಅವ್ರು ಹೇಗೆ ತಿನ್ನೋಡಿ ಹಾಕ್ತೀವಿ. ಹೇಗೆ ಎತ್ತುಗಳಿಗೆ ರಾತ್ರಿ ಅದು ಮೇವು ಹಾಕುದು ಮೇಯಿಸೋದು ಮಾಡ್ತಾರ? ಯಾರು ನೀವೇ ಮಾಸ್ತಾರೆ ಮತ್ತೆ ನಾವೇ ನಾವೇ ರಾತ್ರಿ ಎಷ್ಟು ಸಲ ಎದ್ದೆದ್ದು ಮೇವು ಹಾಕ್ತೀರಿ ಅವ್ಕ ರಾತ್ರಿ? ನೋಡ್ರಿ ಈಗ ಗಳಲ್ಲಿದ್ದು ಹೋಗಟ್ಟಿಗೆ ಮೂರ್ ನಾಲ್ಕು ಸಲ ಹಾಕ್ತಿವಿ. ರಾತ್ರಿ ಊಟ ಮಾಡಿ ಒಟ್ಟಿರ್ತದ ಒಂದು ಶೇಂಗಿನ ಒಟ್ಟು, ಒಂದು ಜಲ್ಲೆ ಸುರಿವಿ ಮಲ್ಕೊಂಬಿಡ್ತೀವಿ. ಮತ್ತೆ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ಎದ್ದು ಮೂರು ಮೇವು ಹಾಕ್ತಿವಿ, ತಟ್ಟೆ ಇಟ್ಕೊಂಡು ಗಳೆ ಹೋಗಿ ಬರ್ತೀವಿ. ಹ್ಞೂ, ಎಷ್ಟು ಗಂಟೆಗೆ ಹೊಲಕ್ಕೆ ಬರ್ತೀವಿ ಗಳಕ್ಕ? ಆರು ಗಂಟೆ ಆಗ್ತದ್ರಿ. ಹ್ಞೂ, ಆರಾಗಲಿ ಏಳಾಗಲಿ ಮತ್ತೆ ಹೆಚ್ಚು ಕಮ್ಮಿ ಆಗ್ತದ. ಈಗ ನೋಡ್ರಿ ಎಲ್ಲ ಮತ್ತೆ ಬಾಡಿಗೆ ಹೊಡಿಯಾಕ ಬಂದವ್ರಿಗೆ ಹತ್ತು ಗಂಟೆ ಬರ್ತಾರೆ, ಬಾಡಿಗೆ ಹೊಡಿಯಾಕ ಬಂದ್ರೆ 1500 ರೂಪಾಯಿ ಬಾಡಿಗೆ ತಗೋತಾರಂತೆ. ಎತ್ತಿನ 500 ರೀ, 8-8 ವರೆಗೆಲ್ಲ ಹೊಲ್ದಾಗ ಇರ್ತಾರ, ಸುಮ್ಮನೆ ಹೇಳ್ತಾರ. 10 ಗಂಟೆಗೆ ಬಂದ್ರೆ ಈಗ ನೋಡು ಹೊತ್ತಾಯ್ತು, ಈಗ ಗಳೆ ವೇಟ್ ಹತ್ಬಿಡು. ಎತ್ತುಗಳಿಟ್ಟು ಬಹಳಷ್ಟು ಮಂದಿ ಒಳ್ಳೆ ದುಡ್ಡು ಮಾಡ್ಕೊಳಕತ್ತಾರ ಎತ್ತಿನ ಬಾಡಿಗೆಯಿಂದ. ಅದೇ ರೀ, ಒಂದ್ ತಿಂಗಳ ಸೀಜನ್, ಈಗ ತಿಂಗಳಾಗೋಣ ಮತ್ತೆ 8-9 ತಿಂಗಳು ಎತ್ತು ಮೇಯಿಸ್ಬೇಕು. ಮತ್ತೆ ಈಗ ನಮಗೆ ಲಾಭ ಕಾಣ್ತದ, 9-10 ತಿಂಗಳು ಮೇಯಿಸ್ಬೇಕಲ್ಲ. ಹಾ, ಮತ್ತೆ ಒಳ್ಳೇದು. ಎಲ್ಲಪ್ಪ ಅವ್ರೆ ನಿಮ್ಮ ವಿಚಾರವನ್ನ ಇದುವರೆಗೆ ಹಂಚಿಕೊಂಡಿದ್ದೀರಿ, ಒಳ್ಳೆ ರೀತಿಯಿಂದ ಒಕ್ಕಲ್ತನ ಆಗಲಿ, ಒಳ್ಳೆ ಮಳೆ ಬೆಳೆ ಬರಲಿ, ಇನ್ನೂ ಉತ್ತಮ ರೀತಿಯಿಂದ ಒಕ್ಕಲ್ತನದಲ್ಲಿ ನಮಗೆ ಅಭಿವೃದ್ಧಿ ಸಿಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಲ್ಮಲ ಗ್ರಾಮದ ರೈತರಾದ ಗಂಗರಾಯ ಯಲ್ಲಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದರೆ, ಈಗ ಕೇಳೋಣ ಹವಾಮಾನ ಆಧಾರಿತ ಹವಾಮಾನ ವರದಿಯನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 7/10/2022 ಹವಾಮಾನ ವರದಿ ಈ ರೀತಿಯಾಗಿದೆ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಕನಿಷ್ಠ ಆರ್ದ್ರತೆಯ ಪ್ರಮಾಣ 71% ಇರಲಿದೆ. ಇನ್ನು ಕನಿಷ್ಠ ಆರ್ದ್ರತೆಯ ಪ್ರಮಾಣ 43% ಇರಲಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 12 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 7/10/2022 ಹವಾಮಾನ ವರದಿಯನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ತಾವರ್ಗೆರ ಗ್ರಾಮದ ಭರಮಪ್ಪ ಹಾಗೂ ಸಂಗಡಿಗರಿಂದ ದಪ್ಪಿನ ಪದಗಳನ್ನು. ಬಹಳ ಉತ್ತನಾಗಿ ಕಾಣುತ್ತಿದೆ ಮಾಸ್ತಾರ ಹಾರಿ ತೋಕವರ. ಅಣ್ಣ ಇಲ್ಲೇ ಹೇಳೋ ನಿನ್ನಗ ಯಾತ್ಸಾರ, ಅಣ್ಣ ಇಲ್ಲೇ ಹೇಳೋ ನಿನ್ನಗ ಯಾತ್ಸಾರ. ಯಾಕೋ ನಿದ್ರ ಮಾಡ್ತಿದೋ ತಕರ ಮಾಡ್ತೀರ ಮೇಲೆ ಜಾಗ ಮಾಡ್ತಿದ್ವ ಮುಡುದಾರ ಮಾಡ್ತಿದ್ವ ಬಡಿವಾರ ನಾವು ಬಡವರ.